ಜಂತೆರೆ ಮಳಣನಾದರೆ ಉಲಿಯ ಗಿಣ್ಣವು ತರಬೇಕ ಮಳಣನಾದರೆ ಉಲಿಯ ಬಾಲ ತರಬೇಕ ಉಲಿಯ ಹಾಲು ತರಲಿಕ್ಕೆ ಸ್ವಾಮಿ ನಮ್ಮ ಕೈಲಿಂದ ಹಾಗಾದ ಉಲಿಯ ಹಾಲು ತರಬದು ಶಿವನೇ ನಮ್ಮ ಕೈ ಉಲಿಯಾಗಿನ್ನ ತರಲಿಕ್ಕೆ ಸ್ವಾಮಿ ನಮ್ಮ ಗುಡಿ ಒಳಗಿರಬೇಡ ಉಲಿಯಾಗಿನ್ನ ತರಲ ಸ್ವಾಮಿ ನಮ್ಮ ಗುಡಿ ಒಳಗಿರಬೇಡ ಗಲಗಲ ಗಲಗಲ ನನ್ನ